ಮಟ್ಟಿಗೆ ನಾವು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟರ ಮಟ್ಟಿಗೆ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದಾಗ್ಯೂ ಕೂಡ ನಾವು ರೈತರಿಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಆದಷ್ಟು ತ್ವರಿತಗತಿಯಲ್ಲಿ ಎಷ್ಟರ ಮಟ್ಟಿಗೆ ಉತ್ಪಾದನೆ ಮಾಡಬೇಕನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಒಂದು ವಾರದಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಒಂದು ಬ್ಲ್ಯಾಕ್ ಥ್ರಿಪ್ಸಿಗೆ ಏನಾಗಿದೆ ಅಂತಂದರೆ ಭಾಳಷ್ಟು ರೈತರು ನಮ್ಮ ಹತ್ರ ಬರ್ತಾರೆ, ಬಂದು ಚರ್ಚೆ ಮಾಡ್ತಾ ಇರ್ತಾರೆ. ಸರಿ, ಎಲ್ಲ ಥರದ ಕೀಟನಾಶಕಗಳನ್ನು ಬಳಕೆ ಮಾಡಿದ್ದೀವಿ, ಎಂತೆಂಥ ದೊಡ್ಡ ದೊಡ್ಡ ಕೀಟನಾಶಕಗಳಾಗಿರ್ಬೋದು, ಆದರೂ ಕೂಡ ನಮಗೆ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಹಾಳು ಕಡಿಮೆ ಆಗ್ತಾಯಿಲ್ಲ. ಆದರೆ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದಿಂದ ತೆಗೆದುಕೊಂಡು ಹೋಗಿರುವಂಥ ಬೆವೇರಿಯ ಬ್ಯಾಸಿಯನ್ನ ಮತ್ತು ವರ್ಟಿಸ್ಲಿಮ್ ಲೇಖನಿ ಸತತವಾಗಿ ಎರಡು ಸಲ ಸಿಂಪಡಣೆ ಮಾಡಿದಲ್ಲೇ ಆದಲ್ಲಿ ಅಂತಂದರೆ, ಯಾಕಂತಂದರೆ ಇವು ಜೈವಿಕ ಕೀಟ ಶಿಲೀಂದ್ರನಾಶಕ ಆಗಿರೋದ್ರಿಂದ ಮಧ್ಯದಲ್ಲಿ ಯಾವುದೇ ಥರದ ರಾಸಾಯನಿಕ ಕೀಟನಾಶಕಗಳಾಗಿರ್ಬೋದು ಅಥವಾ ರಾಸಾಯನಿಕ ಶಿಲೀಂದ್ರನಾಶಕಗಳನ್ನು ಉಪಯೋಗ ಮಾಡಬೇಡ್ರಿ ಅಂತೇಳಿ ನಾವು ರೈತರಿಗೆ ಮುಂಚೆನೆ ಹೇಳ್ತಿರ್ತೀವಿ. 1 ಕೆಜಿ ಬೆವೇರಿಯ ಬ್ಯಾಸಿಯನ್ನ ಅದ್ರ ಜೊತೆಗೆ 1 ಕೆಜಿ ವರ್ಟಿಸ್ಲಿಮ್ ಲೇಖನಿ ಇವೆರಡನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದಲ್ಲೇ ಆದರೆ ಅಂತಂದರೆ ಎರಡು ಸಲ ಕಂಟಿನ್ಯೂಸ್ ಆಗಿ ಅಂತಂದರೆ ಒಂದು ಆದ ನಂತರ ಇನ್ನೊಂದು ಸಿಂಪಡಣೆ ಅಂದರೆ ಒಂದು ವಾರದ ಅವಧಿಯಲ್ಲಿ ಎರಡು ಸಿಂಪಡಣೆ ಮಾಡಿದ್ದಿಲ್ಲ ಆದರೆ ಅಲ್ಲಿ ಸುಮಾರು 50-60% ಈ ಒಂದು ಕೀಟದ ಹಾವಳಿ ಕಡಿಮೆ ಆಗಿದೆ ಅನ್ನೋಂಥ ಒಂದು ರೈತರ ಅಭಿಪ್ರಾಯದಿಂದ ನಮಗೆ ಕಂಡು ಬಂದಿದೆ. ಅದರ ಜೊತೆಗೆ ನಾವು ಇಲ್ಲಿ ನಮ್ಮ ಪ್ರಯೋಗಾಲಯದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅದರ ಒಂದು ಸಂಶೋಧನೆ ಮಾಡಲಾಗಿ ಸುಮಾರು ಒಂದು 50-60% ಆದರೂ ಕೂಡ ಈ ಒಂದು ಕೀಟಗಳ ಹಾವಳಿ ಕಡಿಮೆ ಆಗ್ತದೆ ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಅದೇ ರೀತಿ ಕೂಡ ರೈತರ ಒಂದು ಅಭಿಪ್ರಾಯ ಏನಿದೆ ತುಂಬ ಒಳ್ಳೆಯ ಅಭಿಪ್ರಾಯ ಬರೋದ್ರಿಂದ ಭಾಳಷ್ಟು ರೈತರು ನಮ್ಮ ಒಂದು ಪ್ರಯೋಗಾಲಯಕ್ಕೆ ಬಂದು ಈ ವಿಭಾಗಕ್ಕೆ ಬಂದು ಈ ಮೆಣಸಿನಕಾಯಿಲಿ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಇದೆ ಮುಟ್ರಾಗಿರ್ಬೋದು ಅಥವಾ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿಗೆ ಕಡಿಮೆ ಮಾಡಲಿಕ್ಕೆ ಈ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಲ್ಲೂರು ಗ್ರಾಮದ ಭಾಳಷ್ಟು ರೈತರು ನಮ್ಮಲ್ಲ ಇದ್ದಾರೆ. ಅವರ ಒಂದು ಹೋದ ವರ್ಷ ನಾವಲ್ಲೆಲ್ಲ ಒಂಥರ ಪ್ರಾತ್ಯಕ್ಷಿತೆಗಳನ್ನು ಮಾಡಿದ್ದೀವಿ. ಆ ಒಂದು ಮುಖಾಂತರ ಭಾಳಷ್ಟು ರೈತರು ನಮ್ಮ ಒಂದು ವಿಭಾಗಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಬಳ್ಳಾರಿಯಿಂದ ಸುಮಾರು ರೈತರು ಹೋದ ವರ್ಷನೂ ನಾವು ಬಸ್ಗಳ ಮುಖಾಂತರ ರೈತರಿಗೆ ನಾವು ಈ ಒಂದು ಪರಿಕರಗಳನ್ನು ತಲುಪಿಸಿದ್ದೀವಿ. ಅಲ್ಲೂ ಕೂಡ ಭಾಳಷ್ಟು ನಿರೀಕ್ಷಿತವಾದ ಒಂದು ಫಲಿತಾಂಶ ಬಂದಿರೋದ್ರಿಂದ ಭಾಳಷ್ಟು ರೈತರು ಈ ಒಂದು ಜೈವಿಕ ಕೀಟ ಶಿಲೀಂದ್ರ ನಾಶಕಗಳ ಬೇಡಿಕೆ ಇಟ್ಟಿದ್ದಾರೆ. ಸುಮಾರು ಈ ಒಂದು 1 ಕೆಜಿ ಬೆವೇರಿಯ ಬ್ಯಾಸಿಯನ್ನ ಮತ್ತು 1 ಕೆಜಿ ವರ್ಟಿಸ್ಲಿಮ್ ಲೇಖನಿ 1 ಎಕರೆಗೆ ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಅಂತಂದ್ರೆ ಸುಮಾರು 10 ಗ್ರಾಮ್ 1 ಲೀಟರ್ ನೀರಿಗೆ ಅಂತ ಹೇಳ್ಬೋದು. 5-10 ಗ್ರಾಮ್ 1 ಲೀಟರ್ ನೀರಿಗೆ, 5-10 ಗ್ರಾಮ್ ಬೆವೇರಿಯ ಬ್ಯಾಸಿಯನ್ನ ಮತ್ತು 5-10 ಗ್ರಾಮ್ನಷ್ಟು ಈ ವರ್ಟಿಸ್ಲಿಮ್ ಲೇಖನಿ ಎರಡು ಮಿಶ್ರಣ ಮಾಡಿ ಬಳಕೆ ಮಾಡಿದಿಲ್ಲ ಆದರೆ ಸುಮಾರು 50-60% ನಾವು ಈ ಒಂದು ಮೆಣಸಿನಕಾಯಿಯಲ್ಲಿ ಬರುವಂಥ ಅದರಲ್ಲೂ ಕೂಡ ಇವೇನು ರಸಯುರ ಕೀಟಗಳು ಬರ್ತಾ ಇದ್ದಾವೆ ಆ ರಸಯುರ ಕೀಟಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ರೀತಿ ಭಾಳಷ್ಟು ನಾವು ಈ ಒಂದು ಉತ್ಪಾದನೆ ಮಾಡ್ತಾ ಇದ್ವಿ. ಬೆವೇರಿಯ ಬ್ಯಾಸಿಯನ್ನ ಆಗಿರ್ಬೋದು ಅಥವಾ ವರ್ಟಿಸ್ಲಿಮ್ ಲೇಖನಿ ಆಗಿರ್ಬೋದು 1 ಕೆಜಿಗೆ ನಾವು 150 ರೂಪಾಯಿ ಅಂತ ನಿಗದಿಯನ್ನು ಮಾಡಿದ್ವಿ. ಇದು ಒಂದು ವಿಶ್ವವಿದ್ಯಾಲಯದ ಕಡೆಯಿಂದ ರೈತರ ಸೇವೆಗೆ ಅಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿಯ ಹೆಚ್ಚಿನ ದರವನ್ನು ನಿಗದಿ ಮಾಡದೆ ಆದಷ್ಟು ರೈತರಿಗೆ ಅನುಕೂಲ ಆಗಲಿ, ಈ ನಮ್ಮ ಭಾಗದ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಒಳ್ಳೆಯ ಫಲಿತಾಂಶ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು 1 ಕೆಜಿ ಬೆವೇರಿಯ ಬ್ಯಾಸಿಯನ್ನಾಗಿ 150 ರೂಪಾಯಿ ಮತ್ತು 1 ಕೆಜಿ ವರ್ಟಿಸ್ಲಿಮ್ ಲೇಖನಿಗೆ 150 ರೂಪಾಯಿ ಅಂದರೆ ಸುಮಾರು 1 ಎಕರೆಗೆ 300 ರೂಪಾಯಿ ಖರ್ಚಾಗುತ್ತೆ ರೈತನಿಗೆ ಒಂದು ಸಲ ಸಿಂಪಡಣೆ ಮಾಡಿದಲೇ. ಆದರೆ 2 ಸಲ ಸಿಂಪಡಣೆ ಮಾಡೋದ್ರಿಂದ 600 ರೂಪಾಯಿ ಆಗುತ್ತೆ. ಸೊ ಅಲ್ಲಿ ರೈತರ ಒಂದು ಅಭಿಪ್ರಾಯದ ಮುಖ ಮೇಲೆ ನಾವು ಅದು ಆದಷ್ಟು ಮಟ್ಟಿಗೆ ಈ ಒಂದು ಜೈವಿಕ ಪರಿಕರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ರೈತರು ಈ ಒಂದು ಸೌಲಭ್ಯವನ್ನು ಉಪಯೋಗಿಸಬೇಕಂತೇಳಿ ನಾನು ಕೇಳ್ಕೊತೀನಿ. ರೈತ ಬಾಂಧವರೇ, ಕೇಳಿದ್ರಲ್ಲ, ಮೆಣಸಿನಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಮುಟ್ರು ಇರ್ಬೋದು, ರಸ ಇರತಕ್ಕಂಥ ಕೀಟ ಇರ್ಬೋದು, ಅಥವಾ ಇದೇನು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ರೈತರು ಹೇಳ್ತಿದ್ದಾರೆ. ಆ ಒಂದು ಕೀಟದ ನಿರ್ವಹಣೆಗಾಗಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು ಹೇಳಿದ ಹಾಗೆ ಬೆವೇರಿಯ ಬೇಸಿಯಾನ ಮತ್ತು ವರ್ಟಿಸಿಲಿಯಂ ಲೇಖ್ಯಾನಿ ಈ ಎರಡೂ ಜೈವಿಕ ಶಿಲೀಂದ್ರ ಕೀಟನಾಶಕಗಳನ್ನು ಮಿಶ್ರಣ ಮಾಡಿ ಪ್ರತಿ ಲೀಟರ್ ನೀರಿಗೆ 5-10 ಗ್ರಾಮ್ ಅನ್ನನ ಹಾಕಿ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ, ಅಂದರೆ 2 ಸಿಂಪರಣೆಯನ್ನು, ಮೊದಲು ಸಿಂಪರಣೆ ಆದ ಒಂದು ವಾರದ ನಂತರ ಮತ್ತೆ 2ನೇ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ಸಾಕಷ್ಟು 50-60% ರಸ ಇರತಕ್ಕಂಥ ಕೀಟ ಮುಟುರು ಇರ್ಬೋದು, ಜೊತೆಗೆ ಕರಿ ಬ್ಲ್ಯಾಕ್ ಥ್ರಿಪ್ಸನ್ ಅಂತ ಹೇಳ್ತಾರೆ ರೈತರು, ಮೆಣಸಿನಕಾಯಲ್ಲಿ ಇತ್ತೀಚೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಇದರ ಒಂದು ಹತೋಟಿಯನ್ನು ಮಾಡಬಹುದು. ರೈತ ಬಾಂಧವರು ಈ ಒಂದು ತಂತ್ರಜ್ಞಾನದ ಸದುಪಯೋಗವನ್ನು ಪಡ್ಕೊಳ್ಳಿ. ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ಹತೋಟಿ ಪ್ರಯೋಗಾಲಯ ಇಲ್ಲಿ ಸಿಗ್ತಾ ಇದೆ ಈ ಒಂದು ಜೈವಿಕ ಶಿಲೀಂದ್ರ ಕೀಟನಾಶಕಗಳು. ರೈತರು ಇಲ್ಲಿಂದ ತಗೊಂಡೋಗಿ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಫಲಿತಾಂಶವನ್ನು ಕಾಣ್ಬೋದು. ರೈತರು ಇದನ್ನು ಅಳವಡಿಸಿಕೊಳ್ಳಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಂಥ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರಿಗೆ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಕರಿನುಸಿ ಹುಳುವಿನ ನಿಯಂತ್ರಣ ಕುರಿತು ಕೀಟ ತಜ್ಞರ ಡಾಕ್ಟರ್ ಅರುಣ್ಕುಮಾರ್ ಹೊಸ್ಮನಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದ ರೈತರಾದ ಹನುಮಂತ ಅವರ ಕೃಷಿ ಅನುಭವಗಳು. ಇವತ್ತಿನ ಕಿಸಾನ್ ವಾಣಿ ರೈತರು ಗುಡಿಹಾಳ ಗ್ರಾಮದ ಹನುಮಂತ ಅವರು. ಇವರು ಸಣ್ಣ ರೈತರು. ಸಣ್ಣ ರೈತರ ಒಂದು ಕೃಷಿ ಹೇಗಿರುತ್ತೆ, ಏನು ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು ಗುಡಿಹಾಳ ಗ್ರಾಮದ ಹನುಮಂತ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಹನುಮಂತ ಅವರೇ, ಎಷ್ಟು ಸಾಲಿ ಓದಿರಿ? ಪಿ ಯು ಸಿ ಸೆಕೆಂಡ್ ಇಯರ್. ಯಾಕೆ ಸಾಲಿ ಮುಂದುವರ್ಸಲಿಲ್ಲ? ಇಲ್ಲಿಗೆ ಅಲ್ಲಿ ಬಿಟ್ಟಿವಿ ಸರ್, ಬಿಟ್ಟಿವಿ ಸರ್. ಮುಂದೆ ಅಂದ್ರೆ ನಿಮಗೆ ಶಾಲೆ ಕಲೀಲಿಕ್ಕೆ ಆಸಕ್ತಿ ಇರಲಿಲ್ವಾ, ಅಥವಾ ಮನೆಯಲ್ಲಿ ಬೇಡ ಅಂದ್ರು, ಅಥವಾ ಹೇಗೆ ನಿಮಗೆ? ಶಾಲೆ ಬಿಟ್ಟಿವಿ ನಾನು ಸರ್. ಹ್ಞೂ. ಹೇಗೆ ನಿಮ್ಮ ಮನೆತನದ ಉದ್ಯೋಗ ಏನು? ಒಕ್ಕಲ್ತನ ರೀ. ಎಷ್ಟು ಭೂಮಿ ಐತಿ, ಏನೇನು ಬೆಳಿತೀರಿ? 8 ಎಕರೆ ಐತ್ರಿ. 8 ಎಕರೆ ಭೂಮಿ ಎಷ್ಟು ನಿಮ್ಮ ತಂದೆಯವರ ಭೂಮಿನ ಅಥವಾ ನೀವು ಗಳಿಸಿದ್ದ? ತಂದೆಯವರ ಭೂಮಿ. ಹ್ಞೂ. ನೀವೇನು ತಗೊಳ್ಳಿಲ್ಲ ಭೂಮಿ? ಇಲ್ಲ ರೀ. ಅದ್ರಾಗ ಏನು ಕಷ್ಟ ಐತ್ರಿ, ಮೂರು ಜನ ರಾವು. ಇಲ್ರಿ, ಅದ್ರಾಗ ಬದುಕೇನು ತೊಂಟಿರಿ. ತಂದೆಯವ್ರ ಮಾಡಿದ ಅಷ್ಟಿಲ್ ಬದುಕೇನು ತೊಂಟಿರಿ. 8 ಜನ ಅನ್ನ ತಮ್ಮ? ಮೂರು ಜನ ರೀ. ನೀವು ನೋಡ್ರಿ, 8 ಎಕರೆ ಭೂಮಿ ಒಳಗ 3 ಮಂದಿ ಅನ್ನ ತಮ್ಮ ಜೀವನ ಮಾಡ್ತಾ ಇದ್ರಿ. ಹೇಗೆ ಭೂಮಿ ಮೇಲಿನ ಜೀವನನ ಅಥವಾ ಬೇರೆ ಉದ್ಯೋಗಗಳದಾವ? ಬೇರೆ ಉದ್ಯೋಗ ಏನಿಲ್ರಿ. ಎಂತ ಭೂಮಿ ನಿಮ್ದು? 8 ಎಕರೆ ಭೂಮಿ ಅಂತಂದ್ರೆ ಒಳ್ಳೆ ಭೂಮಿ ಅಂತ ಇದೆಯಾ, ಅಥವಾ ಹೇಗೆ ಭೂಮಿ ಅಷ್ಟು ಸರಿ ಇಲ್ಲ ಅಂತೀರಿ? ಭೂಮಿ ಸರಿ ಇದೆ ರೀ. 2 ಎಕರೆ ಎರಿ ಇದೆ ರೀ. 2 ಎಕರೆ ಊರಿನ ಊರು ಚೆನ್ನಾಗಿದೆ ರೀ. ಇಲ್ಲೊಂದು 4 ಎಕರೆ ಇದೆ ತೊಗರಿ ಇದೆ. ಭೂಮಿ ಚೆನ್ನಾಗಿದೆ. 8 ಎಕರೆ ಭೂಮಿ ಒಳ್ಳೆ ಭೂಮಿ? ಒಳ್ಳೆ ಭೂಮಿ ರೀ. ಈಗ 8 ಎಕರೆ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಹಾಕಿರಿ? 2 ಎಕರೆ ಸಿರಪ್ಪನ ಸೂರ್ಯಕಾಂತಿ ಹಾಕಿದ್ರಿ. ಅದೆಲ್ಲ ರೋಗ ಮುಂದೆ ಇದಾಗಿಬಿಡ್ತು. ಬರ್ಲಿ. ಎಷ್ಟು ಖರ್ಚು ಮಾಡಿದ್ರಿ? 13,000 ಖರ್ಚು ಮಾಡಿದ್ರಿ. ಹ್ಞೂ ರೀ. ಎಣ್ಣೆ ಹೊಡೆದು ಬಂತು ಎಲ್ಲ. ಏನು 1 ಕ್ವಿಂಟಲ್ 2 ಕ್ವಿಂಟಲ್ ಬರಲಿಲ್ವಾ? ಏನಿಲ್ಲ ಸರ್, 1.5 ಕ್ವಿಂಟಲ್ ಆಯ್ತು ಸರ್. ಅಷ್ಟೇ ರೀ. ಯಾಕೆ ಏನು ಸಮಸ್ಯೆ ಆತದ? ಏನು ಸಮಸ್ಯೆ ಆದ್ರೆ ಸರ್, ಕೃಷಿ ವಿಜ್ಞಾನಿಗಳು ಬೇಕಂತ ರಾಯಚೂರಿಂದ. ಅದು ನಾವು ರೋಗ ಬಂತ ನಾವಿದ್ದೀವಿ ಸರ್. ಅವರೆಲ್ಲ ರಿಪೋರ್ಟ್ ಮಳೆಯಿಂದ ಆಗಿ ಹೆಚ್ಚಾಗಿ ಇದಾಗುತ್ತೆ, ಹೂ ಅಥವಾ ರಿಪೋರ್ಟ್ ಕೊಟ್ಟರು ಸರ್. ಅಂದ್ರೆ ಹೂ ಬಿಡುವ ಸಂದರ್ಭದಲ್ಲಿ ಮಳೆ ಆಗಿಬಿಟ್ಟಿದೆ? ಇಲ್ಲ ಸರ್, ಮೊದಲ ಚಂಡಿ ಬಿಡೋ ಮೊದಲು ರೋಗ ಐತೆ ಸರ್. ಅದು 50% ರೀ. 50% ರೀ. 50% ಹೂ ಆಗಿತ್ತು ಸರ್. ಅದನ್ನ ಸ್ವಲ್ಪ ಹೂ ಮಳೆ ಬಂದಾಗ ತೋಕೊಂಡು ಹೋಗಿದೆ ಸರ್. ಅಂದ್ರೆ ಹೂ ಬಿಟ್ಟಾಗ ಮಳೆ ಆತಪ್ಪ ಅಂದ್ರೆ ಸಾಮಾನ್ಯವಾಗಿ ಹೂ ಓಪನ್ ಆದಾಗ ಮಳೆ ಆಗ್ಬಿಡ್ತ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪರಾಗರ ಏನು ತೊಳ್ಕೊಂಡು ಹೋಗ್ಬಿಡತ್ತ, ಕಾಳಾಗೋದಿಲ್ಲ. ಹ್ಞೂ ರೀ. ಮೊದಲ ರೋಗ ಐತೆ ಸರ್ ಚಂಡಿ ಬರಕ್ಕೆ. ಅದೇನು ಕಾಳ ಇಲ್ಲ ಸರ್, ಅದು ಹೂವನ್ನು ಸರಿ ಇದ್ರು ಸರ್. ರೋಗ ಮತ್ತು ಮಳೆಯಿಂದ ಇದಾಗ್ಬಿಟ್ಟಿದೆ. ಹ್ಞೂ. ರೋಗ ಮತ್ತು ಮಳೆಯಿಂದ. ಏನು ಮತ್ತೆ ಏನಾದರೂ ಪರಿಹಾರ ಅದು ಬಂತ ಏನಾದರೂ? ಏನಿಲ್ಲ ಸರ್. ಏನಿಲ್ಲ ಸರ್. ಎಷ್ಟು 1 ಕ್ವಿಂಟಲ್ ಆಯ್ತು? 1 ಕ್ವಿಂಟಲ್, 1.5 ಕ್ವಿಂಟಲ್ ಆಯ್ತು ಸರ್. 2 ಎಕರೆ. ನೀವು ಮಾಡಿದ ಖರ್ಚುನು ಬರಲಿಲ್ಲ ಅದಕ್ಕೆ? ಏನಿಲ್ಲ ಸರ್, ಇನ್ನು ಲಾಸ್ ಆಗಿದೆ ಸರ್. 15 ಕ್ವಿಂಟಲ್ ಆಯ್ತು ಸರ್ 2 ಎಕರೆಗೆ. ಈ ವರ್ಷ 1.5 ಕ್ವಿಂಟಲ್ ಆಯ್ತು ಸರ್. ಏನು ಮತ್ತೆ ಉಳಿದ ಭೂಮಿಗೆ ಏನು ಹಾಕಿರಿ? ಉಳಿದ ಭೂಮಿ ಕಡಲೆ ಬಿತ್ತು ಸರ್, ಏರಿ ಆಯ್ತು ಹಿಂಗಾರಿ. ಹ್ಞೂ. ಅದು 2 ಎಕರೆಗೆ. 2 ಎಕರೆ. ಹ್ಞೂ. ಯಾವುದು ಕಡಲೆ ಬೀಜ ವ್ಯವಸ್ಥೆ ಮಾಡ್ಕೊಂಡ್ರಿ ಈಗ ಬಿತ್ತಾಕ? ಮನೆ ಬಿತ್ತು, ಮನೆ ಬೀಜ ಅದಾವ ರೀ. ಹೋದ ವರ್ಷ ಬಿತ್ತಿದ್ದು ಅವನು ತೆಗೆದಿದ್ರಿ? ಹ್ಞೂ ರೀ. ಅವನು ಬಿತ್ತಿರ್ ಸರ್. ಹೋದ ವರ್ಷ ಬೀಜ, ಕಡಲೆ ಬೀಜ ಭಾಳಷ್ಟು ಮಂದಿ ಇಲ್ರಿ ಹುಳ ಹಾಕವ, ನಾವು ಮತ್ತೆ ಹೊಸ ಬೀಜ ತಗೋತೀವಿ ಅಂತ ಹೇಳ್ತಾರೆ. ನೀವು ಯಾವ್ದು ರೀತಿ ಇದನ್ನ ಮಾಡಿಟ್ರಿ ಅವ್ನು ಹುಳ ಆಗ್ಲಾರ್ದಂಗ? ಅದು ಪೌಡ್ರಿಗೆ ಇಟ್ಟಿವಿ ಸರ್. ಅಲ್ಲಿ ಔಷಧಿ ಅಂಗಡಿ ಕೊಡ್ತಾರೆ ಸರ್. ಅದೇ ಗುಳಿಗೆ ಇಟ್ಟು ಹಂಗೆ ಇಟ್ಟಿವಿ ಸರ್. 1 ಕ್ವಿಂಟಲ್ ಎಷ್ಟು ಅವನು? ಅವನಿಗೆ ಬಿತ್ತಿವಿ ಸರ್. ಹೇಗೆ ಗುಳಿಗೆ ಇಟ್ಟು ಒಂದು ಚೀಲದಾಗ ಚಲೋ ತಂಗ ಟೈಟ್ ಆಗಿ ಇದು ಮಾಡಿಬಿಡ್ತೀರಿ ಅವ್ನು? ಹ್ಞೂ ರೀ. ಹ್ಞೂ ರೀ. ಹುಳ ಆಗದಲ್ಲ ಒಟ್ಟ? ಏನು ರೀ, ಹುಳ ಆಗಲ್ಲ ರೀ. ಮತ್ತೆ ಕಡಲೆ ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಹ್ಞೂ, ಪ್ರತಿ ವರ್ಷ ಹಾಕ್ತಾರೆ. ಎಷ್ಟು ಬರ್ತದೆ ಕಡಲೆ 1 ಎಕರೆಗೆ ಇಳುವರಿ ನಿಮ್ದು? ಇಳುವರಿ ಸ್ವಲ್ಪ ಭೂಮಿ ಸುಮಾರು ಐತ್ರಿ ಸರ್. 4 ಕ್ವಿಂಟಲ್ ಬರ್ತೀರಿ ರೀ. ಒಂದು ಎಕರೆಗೆ 8 ಕ್ವಿಂಟಲ್ ಬರ್ತೀರಿ. 2 ಎಕರೆಗೆ. ಇಲ್ಲಿ ನಿಮ್ಮ ಊರಲ್ಲಿ ಎಷ್ಟು ಇರ್ತಾಗಿದ್ದಾರೆ ಒಂದೊಂದು ಎಕರೆ ಕಡಲೆ? ಇತರ ಹೊಲ ಚೆನ್ನಾಗಿದ್ರೆ 7-8 ಕ್ವಿಂಟಲ್ ಬರ್ತೀರಿ. 7 ಕ್ವಿಂಟಲ್ ಬರ್ತೀರಿ. ಮತ್ತೆ ನೋಡಿ, ಈಗ 8 ಎಕರೆ ಭೂಮಿ, 3 ಜನ ಅಣ್ಣ ತಮ್ಮ, ಅಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಮತ್ತೆ ಬೇರೆ ಏನಾದರೂ ಮಾಡ್ಬೋದು ಕುರಿ ಸಾಕಾಣಿಕೆ ಜೊತೆಗೆ ಒಂದಿಷ್ಟು ಮನೆಯಲ್ಲಿ ಆಕಳುಗಳು ಎಮ್ಮೆಗಳು ಸಾಕೊಂಡು ಕರಮರಿ ಮಾಡ್ಕೊಂಡು ಏನೋ ಮಾಡ್ಕೋಬೋದಲ್ಲ? ದನಗಳಿದೆ ಸರ್, 3 ದನ ಇದೆ ರೀ. ಈಗ ಅದರದಿದೆ ಸರ್. ಏನು ದನಗಳಂತಂದ್ರೆ? ಆಕಳಿದೆ ಸರ್, ಒಂದು ಎಮ್ಮೆ ಇದೆ. ಎತ್ತಿದ್ದು ಸರ್, ಎತ್ತು ಕೊಟ್ಟಿವಿ ಸರ್. ಸರಿಯಾಗಿ ಮಳೆ ಆಗಲಾದಕ್ಕೆ ಮೇವು ಇಲ್ಲದಕ್ಕೆ ಕೊಟ್ಟು ಬಿಟ್ರಿ ಸರ್. 8 ಎಕರೆಗೆ ಎತ್ತಂದ್ರೆ ಮತ್ತೆ ನೀವು ಬಾಡಿಗೆ ಹೊಡಿಬೋದು ಎತ್ತಿನಿಂದ? ಹ್ಞೂ, ಬಾಡಿಗೆ ಹೊಡಿಬೋದು ಸರ್. ಈ ಮೇವು ಕೊರತೆಯಿಂದ ಕೊಟ್ಟು ಬಿಟ್ಟಿವಿ ಸರ್. ಹೆಂಗೆ ಇಲ್ಲಿ ಬಾಡಿಗೆ ಅದು ಹೆಂಗೆ ನಡ್ದವೆ ಎತ್ತಿನ ಬಾಡಿಗೆ ಅದು? ಬಾಡಿಗೆ 1300 ಸರ್, 1300 1500 ಸರ್ ಒಂದು ದಿವಸಕ್ಕೆ. ಎಷ್ಟು ಗಂಟೆ ಬರ್ತಾರೆ, ಎಷ್ಟು ಗಂಟೆ ಹೋಗ್ತಾರೆ? ದಿನ ಒಂದು 6 ತಾಸು ನೋಡ್ರಿ ಸರ್. ಒಳ್ಳೇದಲ್ಲ, ಬಾಡಿಗೆ ಎತ್ತುಗಳನ್ನ ಇಟ್ಕೊಂಡು ಆರಾಮ್ ಬಾಡಿಗೆ ಹೊಡ್ಕೊಂತ ಜೀವನ ಮಾಡ್ಬೋದು ಒಂದು ಕುಟುಂಬದವ್ರಲ್ವಾ? ಹ್ಞೂ, ಕುಟುಂಬದ ಜೀವನ ಮಾಡ್ಕೋ ಸರ್. ಏನು ಅನಿಸ್ತದೆ ಮತ್ತೆ ನಿಮಗೆ ಈಗ ಸೂರ್ಯಪಾನ ಲಾಸ್ ಆತು ನಿಮ್ಮದು, ಮುಂದೆ ಕಡಲೆ ಹಾಕ್ಬೇಕಂತ ಮಾಡಿರಿ 2 ಎಕರೆ, ಉಳಿದದ್ದು ಭೂಮಿ ಇನ್ನೂ ಏನೇನು ಮತ್ತೆ ಪ್ಲ್ಯಾನ್ ಅದ ನಿಮ್ದು? ತೊಗರಿ ಇದೆ ಸರ್, 4 ಎಕರೆ ಇಲ್ಲಿ ಇದೆ ಸರ್, ಇದ್ರ ಬಗಲಿದೆ. ತೊಗರಿ ಇದೆ ಸರ್, ತೊಗರಿ ಚೆನ್ನಾಗಿದೆ ಸರ್. ಹೇಗೆ ತೊಗರಿ ಚೆನ್ನಾಗಿ ಹೂವು ಕಾಯಿದೆ? ಏನು ಸಮಸ್ಯೆ ಸಿಂಪರಣೆ ಮಾಡಿದ್ರಿ? ಈಗ ಸಿಂಪರಣೆ ಮಾಡಿವಿ ಸರ್, ನಿನ್ನೆ 2 ಸಲ ಮಾಡಿದ್ವಿ ಸರ್. ಇನ್ನು 2 ಸಲ ಮಾಡಕ್ಕೆ ಸರ್. ಎಷ್ಟು ವರ್ಷ ತೊಗರಿ ಹಾಕ್ತಿರ್ತೀರಿ? ಹ್ಞೂ, ವರ್ಷ ಹಾಕ್ತಿವಿ ಸರ್. ಹ್ಞೂ, 7 ದಿನ ಹಾಕ್ತಿವಿ ಸರ್. ಅದ್ರ ಸೆಂಟ್ರ್ನ 7 ಹಾಕ್ತಿವಿ ಸರ್ ತೊಗರಿ ಒಳಗಡೆ. ಅದನ್ನು 2 ಕ್ವಿಂಟಲ್ ಆಯ್ತು ಸರ್ ತೊಗರಿ ಒಳಗೆ. ಅಂದ್ರೆ ಎರಡು ಸಾಲ ಅಂದ್ರೆ ಸಾಲ ನಡುವೆ ಒಂದೊಂದು ಸಾಲ ಎಳ್ಳು ಹಾಕ್ತೀರಾ ತೊಗರಿ ನಡುವೆ? ಎರಡು ಸಾಲ ಸರ್. ಎರಡು ಸಾಲ ಎರಡು, ಒಂದು ಸಾಲ ತೊಗರಿ ಸರ್. ವರ್ಷ ಯಾವ್ದಾದ್ರು ಒಂದು ತೊಗರಿಯೊಳಗೆ ಬೆಳೆ ಹಾಕ್ತಿರ್ತೀರಿ? ಹಾಕ್ತೀವಿ ಸರ್. ಎಳ್ಳನ್ನ ಹಾಕ್ತೀರಾ ಅಥವಾ ಬೇರೆ ಹಾಕ್ತಿರ್ತೀರಾ? ಮತ್ತೆ ಬೇರೆ ಬೇರೆ ಬೇರೆ ಹಾಕ್ತೀವಿ ಸರ್. ಈ ವರ್ಷ ಎಳ್ಳು ಹಾಕ್ತೀವಿ ಸರ್. ಹೇಗೆ ಎಳ್ಳು ಬೆಳೆಗಳು ಹೇಗೆ ಬಂತು ನಿಮ್ಮ ಭಾಗದಲ್ಲಿ ಸಲ? ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಬಂತದೆ. ಎಷ್ಟಾಯ್ತು ನಿಮ್ದು ಎಳ್ಳು? ಎರಡು ಕ್ವಿಂಟಲ್ ಆಯ್ತು ಸರ್. ಹೇಗೆ ಮಾರಾಟದು? 12,000 ಸರ್. ನಿಮ್ಗೆ 24,000 ನಿಮ್ಗೆ ಖರ್ಚು ಬಂದ್ಬಿಡ್ತದೆ ಅದರಲ್ಲಿ. ಹ್ಞೂ. ಎಳ್ಳಿಗೆ ಏನು ಎಣ್ಣೆದು ಹೊಡಿದಿದ್ದು ಏನು ಮಾಡೋದಲ್ಲ, ಅದಕ್ಕೇನು ಬೇಕಾಗಿಲ್ಲ? ಏನಿಲ್ಲ ಸರ್. ಏನಿಲ್ಲ ಸರ್. ಸಾಕು ಸರ್. ಈಗ ತೊಗರಿಯನ್ನ ತಾವು ಬಿತ್ತನೆ ಅದು ಹೇಗೆ ಎತ್ತುಗಳ ಮುಖಾಂತರ ಮಾಡಿರ ಟ್ರ್ಯಾಕ್ಟರಿಂದ ಮಾಡ್ಕೊಂಡಿರ? ಮುಖಾಂತರ ಮಾಡಿ. ಹ್ಞೂ. ಅಲ್ಲದಲ್ಲಿ ಕಲರ್ ತೋಲ್ ಸರ್, ಮಸರಲ್ಲಿ ನಡೆಯಲ್ಲ ಸರ್, ಟ್ರ್ಯಾಕ್ಟ್ರಲ್ಲಿ ನಡೆಯಲ್ಲ ಸರ್. ಟ್ರ್ಯಾಕ್ಟ್ರಿ ಬಿತ್ತಲು ಅಷ್ಟೇ ಅಷ್ಟಾಗಿ ಬಿಡುತ್ತೆ. ಎತ್ತಿಲ್ಲಿ ಬಿತ್ತನೆ ಮಾಡಿ ಸರ್. ಎಷ್ಟು ಬಾಡಿಗೆ ಕೊಟ್ಟರೆ ಎತ್ತಿನ ಬಾಡಿಗೆ, ಮತ್ತು ಎಷ್ಟು ದಿವಸ ಆತ ಬಾಡಿಗೆ ಅದಕ್ಕೆ? ಬಾಡಿಗೆ 4,500 ಸರ್. ಎಲ್ಲ 3 ಸಟ್ಟಿಗೆ 5,000 ಬರ್ತದೆ ಸರ್. 3 ಅಕ್ಕಡಿ ಎಕರೆ ಇರ್ತಾರೆ, 5,500 ಬರ್ತದೆ. ಈಗ ಎತ್ತಿನಿಂದ ಬಾಡಿಗೆ ಹೆಚ್ಚಿ ಬಿತ್ತಿಸಿರಿ, ಮುಂದೆ ಎತ್ತಿನಿಂದ ಕುಂಟೆ ಹೊಡಿಸಿರಲ್ಲ, 2 ಸಲ ಕುಂಟೆ ಆತು? 3 ಸಲ ಹೊಡಿಸಿದೆ ಸರ್ ತೊಗರಿ. 2 ತಕ್ಕಂದ ಮೇಲೆ ಮತ್ತೆ ಅದು ಒಂದು ಸಲ ಹೊಡಿಸೋದು, 3 ಸಲ ಹೊಡಿಸಿದೆ ಸರ್. ಹನುಮಂತವ್ರೆ, ತಾವು ಒಕ್ಕಲ್ತನ ಕಲ್ತದ್ದು ನಿಮ್ಮ ತಂದೆಯವರಿಂದನಾ ಅಥವಾ ಹೇಗೆ? ನಮ್ಮ ತಂದೆಯವರಿಂದ ಸರ್. ನಮ್ಗೆ ಒಕ್ಕಲ್ತನ ಸರಿಯಾಗಿ ಬರಲ್ಲ ಸರ್. ಇಲ್ರಿ. ಯಾಕೆ ಮತ್ತೆ ಇಷ್ಟು ವಯಸ್ಸಾದರೂ ಕಲ್ಕೋಬೇಕಲ್ಲ ನೀವು ಚೆನ್ನಾಗಿ ಮಾಡಕ್ಕೆ? ನಮ್ಮ ಅಣ್ಣವ್ರು ಮಾಡ್ತಾರೆ ಸರ್. ನಾವು ಕಡಿಮೆ ರೀ ಈಗ ಕಡಿಮೆ. ಹ್ಞೂ. ಈಗೇನಿಲ್ಲ, ಅದ ನಮ್ಮ ಅಣ್ಣವ್ರು ಮಾಡ್ತಾರೆ ಸರ್. ಹ್ಞೂ. ಮತ್ತೆ ನಾಳೆ ನಿಮ್ಮ ಅಣ್ಣವ್ರು ಇಲ್ಲಪ್ಪ, ನಿನ್ ನೀ ಮಾಡ್ಕೊಂಡು ನಾ ಮಾಡ್ಕೊತಂದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ನಾವು ಮಾಡ್ತೀವಿ ಸರ್. ಈಗೆಲ್ಲ ಟ್ಯಾಕ್ಟ್ರಿಗಳಾಗ್ಬಿಟ್ರಿ ಸರ್. ಅಲ್ಲ, ಈಗ ಒಕ್ಕಲ್ತನ ಅಂದ್ರೆ ಎತ್ತುಗಳನ್ನ ಗಳೆ ಕಟ್ಟಾಕ ಟ್ಯಾಕ್ಟರ್ ಹೊಡೆಯಕ್ ಬರ್ಬೇಕು, ಆಮೇಲೆ ಎತ್ತುಗಳು ಹೆಂಗ ಬಳದಾಗೈತೆ ಕುಂಟೆ ಅನ್ನೋದು ತಿಳ್ಕೊಬೇಕು, ಅದೆಲ್ಲ ಬರ್ತದೆ ನಿಮ್ಗೆ ಸರ್ ಸ್ವಲ್ಪ. ಹ್ಞೂ. ಆಮೇಲೆ ಬಿತ್ತಾಕ್ ಪರ್ಫೆಕ್ಟ್ ಆಗ್ಬೇಕು, ಯಾವ ತರ ಕುರಿಗಿ ಬಿಡ್ಬೇಕು, ಯಾವ ತರ ಕಾಳು ಬಿಡ್ಬೇಕು, ಯಾವ ತರ ಗೊಬ್ಬರ ಹಾಕ್ಬೇಕು ಅನ್ನೋದನ್ನ ನೀವೆಲ್ಲ ಕಲ್ಕೊಬೇಕಲ್ಲ. ಕಲ್ಕೊಂಡ್ವಿ ಸರ್. ಇನ್ನೂ ಸ್ವಲ್ಪ ಕಲಿಬೇಕಾಯ್ತು. ಕಲಿದ್ರೆ ಎಷ್ಟು ಕಲಿತರು ಕಡಿಮೆ? ಇಬ್ಬರು ಅದಾರ ರೀ, ಅವ್ರು ಕಲ್ತಾರೆ. ಹ್ಞೂ. ಆದ್ರೆ ನಿಮ್ಗೆ ಇನ್ನೂ ಆಸಕ್ತಿ ವಹಿಸಿಲ್ಲ ನೀವು ಅದರಲ್ಲಿ? ಆಸಕ್ತಿ ಇದೆ ಸರ್, ನಾವು ನಮ್ಮದೇ ಈಗ ಸರ್. ಮತ್ತೆ ಏನು ಇನ್ನೂ ವಿಚಾರ ಏನಿದೆ, ನೀರಾವರಿಯನ್ನ ಮಾಡ್ಕೊಂಡು ಏನಾರ ಮಾಡ್ಕೋಬಹುದು? ಯಾಕಂದ್ರೆ ನೀರಿಲ್ಲೆಲ್ಲ ಗುಡಿಯಾಳ ಭಾಗದಲ್ಲಿ ಸಾಕಷ್ಟು ಬಾವಿ ಇದೆ ಸರ್, ಅದಕ್ಕೆ ಸುರಪನಾಗಿದೆ ಸರ್. ಆ ಮಳೆ ಕಡಿಮೆ ಆದ್ರೆ ನೀರು ಬಿಡಕ್ಕೆ ಇದು ಇರ್ತಾರೆ ಸರ್. ಈ ವರ್ಷ ಮಳೆ ಇನ್ನೂ 8-6 ಎಕರೆ ಭೂಮಿ ನೀರಾವರಿ ಮಾಡ್ಕೋಬಹುದಲ್ಲ, ಮತ್ತೆ ಏನಾದ್ರೂ ಮಾಡ್ಕೊಳಕ್ ಅನುಕೂಲತೆ ಇಲ್ವಾ? ಇಲ್ಲ ಸರ್, ಇಲ್ಲಿ ಬೋರ್ ಹಾಕ್ಸಿದ್ದೆ ಸರ್, ನೀರು ಬಿಡಲಿಲ್ಲ. ಹೇಗೆ ನಿಮ್ಮ ಭಾಗದಲ್ಲಿ ಎಲ್ಲ ಬೋರ್ ಹಾಕ್ಸಿದವ್ರು ಎಲ್ಲ ಸಕ್ಸಸ್ ಆಗ್ಯಾವ? ಆಗ್ಯಾವ ರೀ, ಕಡಿಮೆ ಜಾಸ್ತಿ ಆಗ್ಯಾವತ್ರಿ, ಆಗಲಾದ್ರೆ ಕಡಿಮೆ ರೀ. ಎಷ್ಟೆಷ್ಟು ಫೂಟಿ ಬರ್ತಾವ ನೀರಿಲ್ಲ? 80 ಫೂಟ್ ರೀ, 80-100 ಫೂಟ್ ಲಾಸ್ಟ್. ಭಾಳ ಕಡಿಮೆ ಆಯ್ತು. ಹ್ಞೂ ರೀ, ಇಷ್ಟೇ ರೀ. ಅಷ್ಟಿಗೆ ಬಂದ್ಬಿಡ್ತಾವ? ಹ್ಞೂ ರೀ. ಮತ್ತೆ ಬೇರೆ ಕಡೆ ಎಲ್ಲ ಹೋದ್ಬಿಟ್ಟು ನೀವು 200, 300, 400 ಫೂಟ್ ಹೊಡಿತಾರೆ, ಮತ್ತೆ 100 ಸರ್? ಅಷ್ಟೇನಿಲ್ಲ, ನೀರು ಬಿತ್ತಂದ್ರೆ 200 ಫೂಟ್ ತಾನೆ ಆಗ್ತದೆ ಸರ್. ಹ್ಞೂ ರೀ, ನೀರು ಬೀಳ 100 ಫೂಟ್ ತಾನೆ ನೋಡ್ತಾರೆ ಸರ್. ಅಂದ್ರೆ 200 ಫೂಟ್ ಹೊಡಿಸಿ ನೀರು ಚಲೋ ನೀರು ಬರ್ತದೆ ನಿಮಗೆ? ಹ್ಞೂ ರೀ. ಹ್ಞೂ ರೀ. ಹೇಗೆ ನಿಮ್ಮ ಊರಲ್ಲಿ ಬಾವಿಗಳು ಜಾಸ್ತಿ ಇದಾವ, ಬೋರ್ ಜಾಸ್ತಿ ಇದಾವ, ಮತ್ತೆ ಏನಾದ್ರು ಇಲ್ಲಿ ಕೆನಾಲ್ ವ್ಯವಸ್ಥೆ ಇದೆಯಾ ಹೇಗೆ? ಈಗ ಬೋರ್ವೆಲ್ ಜಾಸ್ತಿ ರೀ ಇಲ್ಲಿ. ಹ್ಞೂ ರೀ, ಮೊದಲು ಬಾವಿ ಇದ್ದವ್ರಿ, ಈಗೆಲ್ಲ ಬೋರ್ವೆಲ್ ಜಾಸ್ತಿ ರೀ. ಬಾವಿಗಳು ಹೋಗ್ಬಿಟ್ಟಿವೆ ಸರ್, ಈಗ ಬಂದವ್ ಸರ್. ಮತ್ತೆ ಹೇಗೆ ಮಳೆ, ಅದು ಹೇಗೆ ಆಗಿದೆ ಈ ಭಾಗದಲ್ಲಿ ಸಲ? ಮಳೆ ಚೆನ್ನಾಗಿದೆ ಸರ್ ಈ ವರ್ಷ. ಹೋದ ವರ್ಷ ನೋಡಿದ್ರೆ ಏನಿಸ್ತ ಮಳೆಗೆ ಈ ಸಲ ನಿಮ್ಗೆ? ವಾರ್ಷಿನ ಚೆನ್ನಾಗಿದ್ರಿ, ಈ ವರ್ಷ ವಾರಕ್ಕಿಂತ ಈ ವರ್ಷ ಹೆಚ್ಚಾಗಿದೆ ಸರ್. ಅಂದ್ರೆ ಎಲ್ಲ ಒಡ್ಡಗಳು ತುಂಬಿ ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡ? ತುಂಬಿಕೊಂಡ್ವಿ ಸರ್, ಕೊರತೆ ಇಲ್ರಿ. ಕುಡಿನೀರಿನ ವ್ಯವಸ್ಥೆ ಅದು ಹೇಗಿದೆ ನಿಮ್ಮ ಊರಲ್ಲಿ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಕುಡಿನೀರಿನ ವ್ಯವಸ್ಥೆ. ಹ್ಞೂ ರೀ. ಹೇಗೆ ಏನು ಮನೆ ಮನೆಗೆ ನಲ್ಲಿಗಳು ಬರ್ತಾವ? ಹ್ಞೂ, ನಲ್ಲಿಗಳು ಬರ್ತಾವೆ ಸರ್. ಹ್ಞೂ ರೀ. ನೀರೇನು ಬೋರ್ ನೀರಾ ಅಥವಾ ಏನು ಬಾವಿ ನೀರು ಕೊಡ್ತಾ ಇದ್ದಾರೋ ಅಥವಾ ಏನಾದರೂ ಕೆರೆ ನೀರು ಬರ್ತಾ ಇದ್ದಾವೆ ಹೇಗೆ? ಬಾವಿ ನೀರು ಸರ್. ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ನಿಮ್ಮ ಊರಲ್ಲಿ? ಶುದ್ಧ ನೀರು. ಫಿಲ್ಟರ್ ವಾಟರ್ ಹಾಕ್ತಾರಲ್ಲ, ಅದಿಲ್ಲ ಸರ್, ಅದು ರಿಪೇರಿ ಇಲ್ಲ, ರಿಪೇರಿ ಇತ್ತು ಸರ್, ಅದೇನು ಮಾಡಿಲ್ಲ ಸರ್. ಹ್ಞೂ. ಮತ್ತೆ ಯಾಕೆ ನೀವು ಊರವ್ರು ಯಾರು ಕೇಳಕ್ ಹೋಗಿಲ್ಲ ಅದನ್ನ ಬ್ಯಾಡ ಅಂತೀರಿ? ಇದ್ರನ್ನ ಅದು ಕುಡಿಯಲ್ಲ ಸರ್ ನಮ್ಮ ಊರಲ್ಲಿ. ಇಲ್ರಿ, ಬ್ಯಾಡ ಅಂತಾರ. ಯಾಕೆ ಫಿಲ್ಟರ್ ವಾಟರ್ ಕುಡಿಯೋದು ಚಲೋ ಅಲ್ವಾ? ಇಲ್ಲ ಸರ್, ಅದು ಕುಡಿಯೋದು ಕಡಿಮೆ ಸರ್ ನಮ್ಮ ಊರಲ್ಲಿ. ಆ ರುಚಿ ಇಲ್ಲ ಅಂತ ಹೇಳ್ತಾರೆ. ಇದೇ ನೀರು ಕುಡಿತಾರೆ ಸರ್, ಬಾವಿ ನೀರು. ಎಲ್ಲೇ ಒಬ್ಬರು ಬೇರೆ ಕಡೆಯಿಂದ ತರ್ತಾರೆ ನೀರು, ಫಿಲ್ಟರ್ ನೀರು. ಹೇಗೆ ನಿಮ್ಮ ಊರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ? ಹ್ಞೂ, ಇಂಪ್ರೂವ್ಮೆಂಟ್ ಆಗ್ತದೆ. ಬಸ್ಸು, ರಸ್ತೆಗಳು, ಎಲ್ಲ ಒಂದು ಶಾಲೆ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ ಸರ್. ಹ್ಞೂ, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹೇಗೆ ಊರಲ್ಲಿ ಎಲ್ಲ ಜನ ಒಗ್ಗಟ್ಟಾಗಿ ಒಕ್ಕಲ್ತನ ಮಾಡ್ತಿದ್ದಾರೆ? ಒಕ್ಕಲ್ತನ ಮಾಡ್ತಾರೆ ಸರ್. ಎಷ್ಟು ಟ್ಯಾಕ್ಟರ್ ಅದಾವೆ ನಿಮ್ಮ ಊರಾಗ ಅಂದಾಜಾಗಿ? 15 ಅದಾವ ರೀ ಸರ್. 15 ಅಷ್ಟೇ. ಹ್ಞೂ ರೀ. ಭೂಮಿ ಮೌಲ್ಯ ಸಾಕಷ್ಟು ಭೂಮಿ ಇದೆ, ಮತ್ತು ಟ್ಯಾಕ್ಟರ್ ಕಡಿಮೆ ಆಯ್ತು ಇನ್ನೂ ಅಲ್ಲ? ಹ್ಞೂ, ಟ್ಯಾಕ್ಟರ್ ಕಡಿಮೆ ಐತೆ ಸರ್. ಅಲ್ಲ, ಎಲ್ಲರೂ ಒಕ್ಕಲ್ತನ ಮಾಡ್ತಿದ್ದಾರೆ, ಭೂಮಿ ಎಲ್ಲ ಲೀಸ್ ಕೊಡ್ತಾ ಇದ್ದಾರೆ, ಸ್ವಂತ ಮಾಡ್ತಾ ಇದ್ದಾರೆ? ಸ್ವಂತ ಮಾಡಕತ್ತಾರೆ ಸರ್. ಯಾರು ಲೀಸಿಗೆ ಏನು ಕೊಟ್ಟಿಲ್ಲ ಸರ್, ನೌಕರಿ ಮಾಡೋರು ಅಷ್ಟೇ ಲೀಸಿಗೆ ಕೊಡ್ತಾರೆ. ಹ್ಞೂ, ಅಂಥವ್ರು ಕೊಡ್ತಾರೆ ಲೀಸಿ. ಮತ್ತೇನಿದೆ ಹನುಮಂತವ್ರು ಮುಂದೆ ಏನು ವಿಚಾರಿದೆ, ಇನ್ನು ಯಾವ ರೀತಿ ಏನು ಸಮಸ್ಯೆಗಳು ಬರಾಕತ್ತೆ ನಿಮ್ಗೆ ಒಕ್ಕಲ್ತನದಲ್ಲಿ? ಏನಿಲ್ಲ ಸರ್, ಸಮಸ್ಯೆ ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡಾಕತ್ತಿ. ಎಲ್ಲ ಚೆನ್ನಾಗಿ ಲಾಭ ಬರ್ತದೆ? ಲಾಭ ಇದೇ ವರ್ಷ ಲಾಸ್ ಆಯ್ತು ಸುರಪ್ಪನ. ವಾದ 15 ಕ್ವಿಂಟಲ್ ಆಯ್ತು ಸರ್ ಸುರಪ್ಪನ 2

ಮಹಾಘೋರ ವನದಿ ಮಹಾಘೋರ ತಪವನು ಗೈಯುತೇ ವನದಿ ಮಹಾಘೋರ ತಪವನು ಗೈಯುತೇ ಅತಿ ಸಂತೋಷ ಭಾವ ಪೂಜೆ ಅತಿ ಸಂತೋಷ ಭಾವ ಪೂಜೆ ಮಮತೆ ಮಾತೆ ಆಹಾ ಮಮತೆ ವನದಿ ಮಾ ಅತಿ ಸಂತೋಷ ಭಾವ ಪೂಜೆ ಅತಿ ಸಂತೋಷ ಭಾವ ಪೂಜೆ ಜವರಿ ಕಮಲ ಪಂಕದಲ್ಲಿ ಮೂಡಿದಂತ ಕಮಲ ಪಂಕದಲ್ಲಿ ಮೂಡಿದಂತ ಕರ್ಮ ಪರಿಪಂಕದ ಪ್ರತಿಮಾ ಕರ್ಮ ಪರಿಪಂಕದ ಪ್ರತಿಮಾ ಕರ್ಮ ಪರಿಪಂಕದ ಆದಿ ಕರ್ಮ ವಿಷ ಸಮನ ದೈವ ಆದಿ ಕರ್ಮ ವಿಷ ಆದಿ ಕರ್ಮ ವಿಷ ಆದಿ ಕರ್ಮ ವಿಷ ಸಮನ ದೈವ ನರನಾಸೂಚಿತ ಛಾಯಯ ರೂಪ ನರನಾಸೂಚಿತ ಛಾಯಯ ರೂಪ ಕರ್ಮ ಪರಿಪಂಕದ ಪ್ರತಿಮಾ ಕರ್ಮ ಪರಿಪಂಕದ ಪ್ರತಿಮಾ ಕರ್ಮ ಪರಿಪಂಕದ ಆದಿ ಕರ್ಮ ವಿಷ ಸಗರಿ ಸ ನಿರಚನಿ ಧ್ವನಿ ದಪ ಮಗರಿಸ ಆದಿ ಕರ್ಮ ವಿಷ ಸಗರಿ ಸ ನಿರಚನಿ ಧ್ವನಿ ದಪ ಮಗರಿಸ ಆದಿ ಕರ್ಮ ವಿಷ ಗರಸ ನಿರಚನಿ ದ ಸನಿ ದಪ ಮಗರಿಸ ಆದಿ ಕರ್ಮ ವಿಷ ಗರಸ ನಿರಚನಿ ದ ಸನಿ ದಪ ಮಗರಿಸ ಆದಿ ಕರ್ಮ ವಿಷ ಧ್ವನಿ ಸರ ಸರ ಸನಿ ಧ್ವನಿ ಸರ ಸರ ಸನ್ ಧ್ವನಿ ಸರ ಸನಿ ಧ್ವನಿ ಸರ ಸನಿ ಧ್ವನಿ ಸನ್ ಧ್ವನಿ ಸರ ಗರಸನಿ ಸನಿ ದಪ ಮಗರಿಸ ಆದಿ ಕರ್ಮ ಮಾವಿಷ ಧನಿ ಸರ ಸರ ಸನಿ ಧನಿ ಸರ ಸರ ಸನ್ ಧನಿ ಸರ ಸನಿ ಧನಿ ಸರ ಸನಿ ಧನಿ ಸನ್ ಧನಿ ಸರ ಸನ ಸನಿ ಸನಿ ಧೋಭ ಮಗರ ಆದೇ ಕಾರ್ ಮಾವಿಷ ಘಮ ಧನಿ ಸ ಘಮ ಧನಿ ಸ ಧನಿ ಸ ಆದೇ ಕಾರ್ ಮಾವಿಷ ಘಮ ಧನಿ ಸ ಘಮ ಧನಿ ಸ ಧನಿ ಸ ಆದೇ ಕಾರ್ ಮಾವಿಷ ಸಮನ ದೈವ ಆದಿ ಕರ್ಮ ವಿಷ ಆದಿ ಕರ್ಮ ವಿಷ ಆದಿ ಕರ್ಮ ವಿಷ ಸಮನ ದೈವ ನರನಾಶಿತ ಛಾಯಯ ರೂಪ ನರನಾಶಿತ ಛಾಯಯ